ಹರಿಃ ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ ಬುದ್ಧೈಃ ಕಥಂ ಅಜಾತಿಹಿ ಪರಿದೀಪಿತ ಇತಿ. ಬುದ್ಧರಿಂದ ಅಂದರೆ ಬೌದ್ಧರು, ಬುದ್ಧನ ಅನುಯಾಯಿಗಳೆಲ್ಲ ಬೌದ್ಧರು. ಆ ಅನುಯಾಯಿಗಳು ಅವರಿಂದ ಅಜಾತಿಹಿ ಪರಿದೀಪಿತ, ಆತ್ಮನಿಗೆ ಜನ್ಮ ಇಲ್ಲ ಎನ್ನುವುದನ್ನು ಕಥಂ ಪರಿದೀಪಿತ, ಹೇಗೆ ಇದು ಸ್ಪಷ್ಟವಾಯಿತೀಗ ಇತಿ ಆಹ, ಅದನ್ನು ಇನ್ನು ಮುಂದೆ ವಿವರಿಸ್ತಾರೆ. ಪೂರ್ವಾಪರ ಪರಿಜ್ಞಾನಂ ಅಜಾತೇ ಪರಿದೀಪಕಂ ಜಾಯಮಾನಾದ್ಯ ವೈ ಧರ್ಮಾತ್ ಕಥಂ ಪೂರ್ವಂ ನ ಗೃಹ್ಯತೆ. ಪೂರ್ವಾಪರ ಪರಿಜ್ಞಾನಂ ಅಜಾತೇ ಪರಿದೀಪಕಂ ಜಾಯಮಾನಾದ್ಯ ವೈ ಧರ್ಮಾತ್ ಕಥಂ ಪೂರ್ವಂ ನ ಗೃಹ್ಯತೆ. ಹೇತು ಮತ್ತು ಫಲ ಇವುಗಳಲ್ಲಿ ಪೂರ್ವ ಅಪರ ಮೊದಲು ಯಾವುದು ನಂತರ ಯಾವುದು, ಇದನ್ನ ಅಪರಿಜ್ಞಾನ ಜ್ಞಾನಂ, ಇದರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರುವಂತಹದ್ದೇನಿದೆಯೋ ಅದು ಅಜಾತೇ ಪರಿದೀಪಕಂ. ಆತ್ಮನು ಅಜಾತಿ, ಆತ್ಮನು ಜಾತಿರಹಿತ ಅಂದರೆ ಜನ್ಮರಹಿತನು ಅಂತ ಸ್ಪಷ್ಟಪಡಿಸ್ತದೆ. ಪೂರ್ವ ಯಾವುದು, ಹೇತು ಪೂರ್ವವೋ ಫಲವು ಪೂರ್ವವೋ? ಹೇತು ಪೂರ್ವ ಅಂತ ಹೇಳಿದ್ದಾದ್ರೆ ಆ ಹೇತುವಿಗೆ ಪೂರ್ವ ಯಾವುದು, ಆ ಫಲಕ್ಕೆ ಪೂರ್ವ ಯಾವುದು? ಹೋಗ್ಲಿ ಬೇಡ ಬಿಡಿ, ಅಪಸ್ವರ. ಅಪರ ನಂತರ, ಫಲ ನಂತರ, ಆ ಫಲದಿಂದ ಏನು, ಆ ಫಲವು ಹೇತು ಆಗ್ತದೆ. ಆಮೇಲೆ ಆ ಹೇತುವಿಗೆ ಮತ್ತೆ ಫಲ ಇರ್ತದೆ, ಮತ್ತೆ ಹೇತು ಆಗ್ತದೆ, ಮತ್ತೆ ಫಲ ಇರ್ತದೆ, ಮತ್ತೆ ಹೇತು ಆಗ್ತದೆ, ಮತ್ತೆ ಫಲ ಇರ್ತದೆ. ಹೀಗೆ ಹೇತು ಫಲ ಇವು ಎರಡರಲ್ಲಿ ಮೊದಲನೇದ್ದು ಯಾವುದು, ನಂತರದ್ದು ಯಾವುದು? ಎಲ್ಲರೂ ಅಸಮರ್ಥರು, ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ. ಏಕೆಂದರೆ ಆತ್ಮನಿಗೆ ಆರಂಭ ಎನ್ನುವುದೇ ಇಲ್ಲ. ಅಜಾತೇ ಏಕೆಂದರೆ ಹಿ ಜಾಯಮಾನಾದ ಧರ್ಮಾತ್ ವೈ ಕಥಂ ಪೂರ್ವಂ ನ ಗೃಹ್ಯತೆ. ಹುಟ್ಟುವ ಧರ್ಮದಿಂದ ಕೂಡಿದ್ದನ್ನು ಗುರುತಿಸಲಿಕ್ಕೆ ನಿನಗಾಗ್ತದೆ ಅಂತಂದರೆ ಹುಟ್ಟುವ ಪೂರ್ವದನ್ನ ಯಾಕೆ ಗುರುತಿಸ್ಲಿಕ್ಕಾಗೋದಿಲ್ಲ? ಇದು ಹುಟ್ಟಿತು ಅಂತ ನೀವು ಗುರುತಿಸಬೇಕಾದ್ರೆ ಇದು ಹುಟ್ಟುವ ಪೂರ್ವದಲ್ಲಿಯ ಅದನ್ನು ಯಾಕೆ ಗುರುತಿಸ್ಲಿಕ್ಕಾಗೋದಿಲ್ಲ? ಘಟ ಹುಟ್ಟಿತು ಅಂತಂದರೆ ಘಟ ಹುಟ್ಟುವ ಪೂರ್ವದಲ್ಲಿಯ ಸ್ಥಿತಿಯನ್ನು ಯಾಕೆ ಗುರುತಿಸ್ಲಿಕ್ಕಾಗೋದಿಲ್ಲ? ಅದ ಆ ಕಾರಣ ಗುರುತಿಸ್ಲಿಕ್ಕೆ ಆಗ್ತದೆ ಅಲ್ವಾ? ಅದನ್ನು ಕೇಳ್ತಾರೆ ಅವರು. ಹೇಳಿ ಹಾಗಾದ್ರೆ ಹೇತುವಿಗೆ ಕಾರಣ ಏನು? ಹೇತುವಿಗೆ ಕಾರಣ ಏನು ಹೇಳಿ. ಆಗುವುದಿಲ್ಲ ಗುರುತಿಸಲು. ಫಲಕ್ಕೆ ಕಾರಣ ಏನು ಹೇಳಿ. ಆಗುವುದಿಲ್ಲ. ಆದ್ದರಿಂದ ಹೇತು ಫಲಗಳಿಗೆ ಮೊದಲು ಯಾವುದು ಮತ್ತು ನಂತರದ್ದು ಯಾವುದು ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಏನು ಸಿದ್ಧ ಮಾಡ್ದಂಗಾಯ್ತು? ಆತ್ಮನಿಗೆ ಜನ್ಮ ಇಲ್ಲ ಅಂತ ಸಿದ್ಧ ಮಾಡ್ದಂಗಾಯ್ತು. ಭಾಷ್ಯ 250 ಆಗಿದೆಯಾ? ಹ್ಮ್, ಪೂರ್ತಿ ಆಗಿದೆಯಾ? ಯಾವ ವಸ್ತುವಿಗೂ ಕೂಡ ಹುಟ್ಟು ಎನ್ನುವುದೇ ಇಲ್ಲ ಅನ್ನುವುದು ಸಿದ್ಧವಾಯಿತು. ಈಗ ಆತ್ಮನು ಅಂದ್ರೆ ಏನು? ಯಾವ ವಸ್ತುವೇ ಆಗಲಿ ಹುಟ್ಟು ಎನ್ನುವುದರಿಂದ ರಹಿತವಾಗಿದೆ, ಅರ್ಥಾತ್ ಹುಟ್ಟು ಎನ್ನುವುದೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಇನ್ನು ಬೇರೆ ಕಾರಣದಿಂದ ವಿಚಾರ ಮಾಡಿದ್ರು ಕೂಡ ಇತಶ್ಚ ಕಿಂಚಿತ್ ನ ಜಾಯತೆ. ಇದಷ್ಟೇ ಅಲ್ಲ, ಈಗ ನಾವು ಹೇಳಿದ ಕಾರಣಗಳಷ್ಟೇ ಅಲ್ಲ, ಬೇರೆ ಇನ್ನ ಕೆಲವು ಕಾರಣಗಳಿಂದಲೂ ಕೂಡ ಹುಟ್ಟು ಅನ್ನೋದು ಯಾವ ವಸ್ತುವಿಗೂ ಇಲ್ಲ. ಡ್ರೈವಿಂಗ್ ಆಕ್ಟ್ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಅಲ್ಲಿಗೆ ತಗೊಂಡು ಹೊಂಟಾರ ನಮ್ಮನ್ನು. ಯಾವ ವಸ್ತುವೇ ಆಗಲಿ ಯಾವ ಪದಾರ್ಥವೇ ಆಗಲಿ, ಇದು ಬರೀ ಮಾತು ಅಷ್ಟೇ ವಿನಃ, ಮಾನಸಿಕ ಕಲ್ಪನಾ ರೂಪ ಅನ್ನೋದಷ್ಟೇ ವಿನಃ, ಈ ನೇಮ್ ಆ್ಯಂಡ್ ಫಾರ್ಮ್ ಅಂತ ಬಿಟ್ಟರೆ ಅಲ್ಲಿ ಹುಟ್ಟು ಅನ್ನೋಂಥದ್ದು ಯಾವುದೂ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟೇ ಅಲ್ಲ, ಈವನ್ ಕಿಂಚಿತ್ ಪದಾರ್ಥ ಕೂಡ, ವಸ್ತು ಕೂಡ, ಯಾವುದು ಚರಾಚರ, ಯಾವುದು ವಸ್ತು, ಯಾವುದು ಪದಾರ್ಥ, ಯಾವ ಜೀವರಾಶಿಯು, ಯಾವುದೂ ಕೂಡ ಹುಟ್ಟನ್ನು ಹೊಂದೇ ಇಲ್ಲ. ಈ ಸೃಷ್ಟಿ ಅನ್ನುವಂಥದ್ದು ಹಾಗೇ ಇಲ್ಲ. ಈಗ ನಾವು ಮೇಲೆ ಹೇಳಿದ ಕಾರಣ ಅಷ್ಟೇ ಅಲ್ಲ, ಇನ್ನು ಬೇರೆ ಕಾರಣಗಳಿಂದಲೂ ಕೂಡ ಇತಶ್ಚ ನಾವು ಹೇಳ್ತೇವೆ ನಿಮಗೆ, ಆ ಕಾರಣದಿಂದಲೂ ಕೂಡ ಹುಟ್ಟು ಎನ್ನುವಂಥದ್ದು ಇದು ಭ್ರಮ. ಸೃಷ್ಟಿ ಎನ್ನುವಂಥದ್ದು ಇದು ಬರೀ ತೋರಿ ಅಡಗುವ ಅಲೆ ಇದ್ದಂತೆ. ಅಲೆ ಎನ್ನುವುದೊಂದು ಇಲ್ಲವೇ ಇಲ್ಲ ಅಂದಮೇಲೆ ಅಲೆ ಹುಟ್ಟುತ್ತೆಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಎರಡು ಹೇಳಿಕೆ ಇದೆ. ಅಲೆ ಇಂಡೋನೇಷ್ಯಾದಿಂದ ಶ್ರೀಲಂಕಾಕ್ಕೆ ಪ್ರವಾಸ ಮಾಡಿತು. ಅಲೆಯು ಇಂಡೋನೇಷ್ಯಾದಲ್ಲಿ ಹುಟ್ಟಿದ್ದು ಶ್ರೀಲಂಕಾಕ್ಕೆ ಪ್ರವಾಸ ಮಾಡಿತು. ಇನ್ನೊಂದು ಹೇಳಿಕೆ ಇದೆ, ಅಲೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಇಂಡೋನೇಷ್ಯಾದಲ್ಲಿ ಹುಟ್ಟಿದಂತಹ ಆ ಅಲೆ ಅದು ಬರಬರ್ತಾ ತನ್ನ ಸ್ಪೀಡನ್ನು ಬೆಳೆಸಿಕೊಂಡು ಸುನಾಮಿ ಆಗಿ 60,000 ಜನರನ್ನು ಕೊಂದು ಹಾಕ್ತಲ್ಲ. ಯಾವುದು ಅಲೆ? ಇದನ್ನು ಸುಳ್ಳು ಅಂತ ಹೆಂಗೆ ಹೇಳ್ತೀರಿ? ಅವ್ರ ಹತ್ರ ಅಲೆ ಅನ್ನೋದು ಹುಟ್ಟೇ ಇಲ್ಲ. 60,000 ಜನರು ನೀನು ಕೊಂದಾಗ್ತಾವ, 60,000 ಜನ ಹುಟ್ಟಿದವರು ಹುಟ್ಟದೇ ಇದ್ದವರು. ಶ್ರೀಲಂಕಾ ಅಂತ ಹೇಳ್ತಾರಲ್ಲ, ಅದು ಇದ್ದದ್ದೋ ಇಲ್ಲದ್ದೋ ಎಲ್ಲದ ಮ್ಯಾಪ್ನಾಗ ಗೆರಿ ಹಾಕಿದಾಗ ಇದು ಶ್ರೀಲಂಕಾ, ಇದು ಇಂಡೋನೇಷ್ಯಾ. ಚಿಂತನೆಯನ್ನ ಶಾಸ್ತ್ರೀಯವಾದ ಕ್ರಮದಲ್ಲಿ ಹೋಗಿ ಆ ಗುರಿಯಲ್ಲಿ ನಿಲ್ಲಿಸ್ಬೇಕು. ಆಮೇಲೆ ನೀವು ಕೈ ತೊಳ್ಕೋಬೇಕಾಗಲ್ಲ, ಅದೇ ತೊಳ್ಕೊಂಬಿಡು ಹೋಗಿ. ಹುಟ್ಟುರಹಿತವಾದ ಅಲೆಯನ್ನು ಹುಟ್ಟಿದೆ ಎಂದು ಭ್ರಮಿಸುವುದು, ಅದಕ್ಕೆ ಕಾಲ ದೇಶವನ್ನು ಸೇರಿಸಿ ಇಂಥ ಸಮಯದಲ್ಲಿ ಇಂಥ ದೇಶದಲ್ಲಿ ಅದು ಹುಟ್ಟಿತು ಅನ್ನೋದು, ಆಮೇಲೆ ಅದು ಪ್ರಯಾಣ ಮಾಡಿತು ಅನ್ನೋದು. ಪ್ರಯಾಣ ಅಂದ್ಕೊಳ್ಳಿ ಇನ್ನೊಂದು ದೇಶದ ಹೆಸರು ಹೇಳಬೇಕು ನೀನು, ಹೌದಾ? ಅದು ಎ ಜಾಗದಿಂದ ಬಿ ಜಾಗಕ್ಕೆ ಪ್ರಯಾಣ ಮಾಡ್ತು ಅಂತ ಹೇಳಬೇಕು. ಬಿ ಜಾಗಕ್ಕೆ ಪ್ರಯಾಣ ಮಾಡ್ತು ಅಂತಂದ ಮೇಲೆ ಆಮೇಲೆ ಅದು ಏನು ಫಲ ಸಿಕ್ತು ಅಂತ ಅದನ್ನು ಹೇಳಬೇಕು. ಯಾರಿಗೆ ಫಲ ಸಿಕ್ತು ಅಂದರೆ ಯಾರು ಹೀಗೆ ಭ್ರಮಿಸಲ್ಪಟ್ಟಿದ್ದರೋ ಅವರಿಗೆ ಫಲ ಸಿಕ್ತು. ಅರ್ಥ ಏನು? ಇದು ಭ್ರಮ, ಪ್ರಯಾಣಿಸಿದ್ದು ಭ್ರಮ, ದೇಶ ದೇಶಾಂತರವಾದದ್ದು ಭ್ರಮ, ನಾಶ ಮಾಡಿದ್ದು ಕೂಡ ಭ್ರಮ. ವಾಚಾರಂಭಣ ವಿಕಾರೋ ನಾಮಧೇಯ. 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸ್ವತೋ ವಾ ಪರತೋ ವಾಪಿ ನ ಕಿಂಚಿತ್ ವಸ್ತು ಜಾಯತೆ ಸದಸದ್ವಾಪಿ ನ ಕಿಂಚಿತ್ ವಸ್ತು ಜಾಯತೆ ಸ್ವತೋ ವಾ ಪರತೋ ವಾಪಿ ನ ಕಿಂಚಿತ್ ವಸ್ತು ಜಾಯತೆ ಸದಸದ್ವಾಪಿ ನ ಕಿಂಚಿತ್ ವಸ್ತು ಜಾಯತೆ. ವಸ್ತು ಸ್ವತಃ ನ ಜಾಯತೆ, ಯಾವುದಾದರೂ ಒಂದು ವಸ್ತು ಸ್ವತಃ ನ ಜಾಯತೆ, ತನ್ನ ಪಾಡಿಗೆ ತಾನು ಹುಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೋ ಒಂದು ವಸ್ತು, ವಸ್ತುವಿಗೆ ಹುಟ್ಟು ಅಂತ ಯಾವಾಗ ಕರಿತೀವಿ? ಪ್ರಾಕ್ ಅಭಾವವನ್ನು ಗುರುತಿಸಿದಾಗ ಉಂಟಾಯಿತು ಅಂತ ಹೇಳ್ತೀವಿ. ಪ್ರಾಕ್ ಅಭಾವ ಅಂದ್ರೇನು? ಮೊದಲು ಇಲ್ಲದೇ ಇದ್ದ ಯಾವುದು ಮೊದಲು ಇಲ್ಲವೇ ಇಲ್ಲವಾಗಿತ್ತೋ ಅದು ಉಂಟಾಯಿತು ಅಂತ ಹೇಳಬಹುದು. ಈಗ ಒಂದು ವಸ್ತು, ಒಂದು ಘಟ ಅಂತ ಒಂದು ವಸ್ತು ತಗೊಂಡು, ಘಟ ಹುಟ್ಟಿತು, ಇದ್ದದ್ದೋ ಇಲ್ಲದ್ದೋ? ಇಲ್ಲದ್ದ. ಇಲ್ಲದ್ದು ಅಂದ್ರೆ ನಿಮ್ಗೆ ಘಟ ಅಂತ ಹೆಂಗೆ ಗೊತ್ತದು? ಓಕೆ, ಒಂದು ಶಬ್ದ ಜಾಸ್ತಿ ಜೋಡಿಸ್ತೀನಿ. ಘಟ ರೂಪವು ಇದ್ದ ಘಟ ರೂಪವು ಹುಟ್ಟಿತೋ, ಇಲ್ಲದೆ ಇದ್ದ ಘಟ ರೂಪವು ಹುಟ್ಟಿತೋ? ಇದ್ದದ್ದು ಅಂದ್ರೆ ಹುಟ್ಟಿತು ಹೆಂಗೆ? ಹಾ ಹೇಳು ಮತ್ತೆ. ಹುಟ್ಟಿದಂತೆ, ಆಸ್ ದೋ, ಉಂಟಾದಂತೆ. ಆ ಹುಟ್ಟು ತನ್ನ ಪಾಡಿಗೆ ತಾನು ಹುಟ್ಟುತ್ತ ಸ್ವತಃ, ಅಥವಾ ಪರತೋವ, ಇನ್ನೊಬ್ಬರ ಸಹಾಯದಿಂದ ಹುಟ್ಟುತ್ತ. ವಿಚಾರ ಮಾಡಿ ಉತ್ತರ ಕೊಡ್ರಿ. ಏನು ತೋರಿಕೆ ಅಂದ? ಅದೇ ಇಡ್ರಿ, ಬದುಕಿಡ್ರಿ, ಕೊನೆಗೆ ಅದೇ ನಿರ್ಣಯಕ್ಕೆ ಬರ್ಬೇಕು ನಾವು. ಪ್ರಾಕ್ ಅಭಾವದಿಂದ ಈಗ ಭಾವ ಉಂಟಾಯಿತು ಅಂತ ಹೇಳಬೇಕಾದ್ರೆ ಯಾವುದರ ಭಾವ ಉಂಟಾಯಿತು? ಘಟದ ಭಾವ ಉಂಟಾಯಿತು ಅಂತ ಹೇಳಬೇಕಾದ್ರೆ ಈ ಘಟದ ಭಾವ ಉಂಟಾಯಿತು ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು? ಇಲ್ಲಿ ಗೊತ್ತಿದ್ರೆ ತಾನೆ ಅಲ್ಲಿ ಗೊತ್ತಾಯಿತು ಅನ್ನೋದು. ಇಲ್ಲಿ ಗೊತ್ತು ಯಾವಾಗಾಯಿತು? ಮುಂಚೆ ಅನುಭವಿಸಿದ್ರೆ ತಾನೇ ಇಲ್ಲಿ ಗೊತ್ತಾಗೋದು. ಮುಂಚೆ ಅನುಭವ ಯಾವಾಗಾಯಿತು? ಪ್ರಥಮ ಘಟ ಯಾವಾಗ ಅನುಭವ ಆಯಿತು ಆವಾಗ ಇಲ್ಲಿ ಪ್ರಥಮ ಅನುಭವ ಆಯಿತು ಅಂತ ಹೇಳಬೇಕೀಗ. ಘಟದ ಅನುಭವ ನಿನಗೆ ಯಾವಾಗಾಯಿತು? ಆವಾಗಲೇ ನನಗೆ ಇಲ್ಲಿ ಅದರ ಆಕಾರ ಮೂಡ್ತು, ಅದೇ ಆಕಾರ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಆದ್ದರಿಂದ ಇದು ಹುಟ್ಟಿತು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಪುರಾಣ ಇದೆ ಅದರೊಳಗೆ. ಘಟವೂ ಉಂಟಾಯಿತು, ಸ್ವತಃ ತನ್ನ ಪಾಡಿಗೆ ತಾನು ಉಂಟಾಯಿತು. ಯಾವುದನ್ನು ನೀನು ಬ್ರಾಕೆಟ್ನೊಳಗೆ ಭ್ರಮ ತೋರಿಕೆ ಅಂತ ಅಂದಿದ್ಯೋ ಅದು ತನ್ನ ಪಾಡಿಗೆ ತಾನು ಉಂಟಾಯಿತು, ಯಾವುದರ ಸಹಾಯದಿಂದ ಉಂಟಾಯಿತು. ವಿಚಾರ ಮಾಡುತ್ತ ಕೊಡ್ರಿ, ಯಾವುದು ಉಂಟೇ ಆಗಿಲ್ಲ, ಹುಟ್ಟೇ ಇಲ್ಲ, ತನ್ನ ಪಾಡಿ ತಾನು ಹುಟ್ಟುತ್ತೋ ಏನೋ ಇನ್ನೊಬ್ಬರ ಸಹಾಯದಿಂದ ಹುಟ್ಟುತ್ತೋ? ಧೈರ್ಯ ಬರೋಂಗಿಲ್ಲ, ಇದು ಹುಟ್ಟೇ ಇಲ್ಲ ಅಂತ ಧೈರ್ಯ ಮಾಡಿ ಹೇಳ. ಇದು ಆರೋಪಿತ. ಇದು ಆರೋಪಿತ ಅನ್ನುವ ಸತ್ಯವು ನಿಮಗೆ ಸ್ಪಷ್ಟವಾದದ್ದಾದರೆ ಮುಂದಿನ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರ ಕೊಡಲಿಕ್ಕೆ ಬರ್ತದೆ. ಯಾವಾಗ ಇದು ಸ್ಪಷ್ಟ ಆಗೋದಿಲ್ಲ ಆವಾಗ ಗೊಂದಲ ಹಾಗೆ ಉಳಿತದೆ. ಸ್ವತಃ ಆಗಲಿ ಇನ್ನೊಬ್ಬರ ಸಹಾಯದಿಂದ ಆಗಲಿ ನ ಕಿಂಚಿದ್ ವಸ್ತು ಜಾಯತೆ, ಯಾವ ವಸ್ತು ಹುಟ್ಟೋದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಎಲ್ಲ ವೇದಾಂತಿ ಸಿದ್ಧಾಂತಿಗಳು, ಸತ್ತಿನಿಂದ ಉಂಟಾಯಿತು ಅಸತ್ತಿನಿಂದ ಉಂಟಾಯಿತು? ಬಹುಶಃ ಸದಸತ್ ಇರಬಹುದು, ಅರ್ಧ ಸತ್ಯ ಸದಸತ್ ಇರಬಹುದು. ಸತ್ತಿನಿಂದಲೂ ಇಲ್ಲ ಅಸತ್ತಿನಿಂದಲೂ ಇಲ್ಲ ಸದಸತ್ತಿನಿಂದಲೂ ಇಲ್ಲ. ಸತ್ ಅಸತ್ ಸದಸತ್ ನ ಕಿಂಚಿತ್ ವಸ್ತು ಜಾಯತೆ. ಭಾಷ್ಯ ಯಜ್ಜಾಯಮಾನಂ ವಸ್ತು ಸ್ವತಃ ಪರತಃ ಉಭಯತೋ ವಾ ಸತ್ ಅಸತ್ ಸದಸದ್ವಾ ಜಾಯತಿ. ಇಲ್ಲಿ ಒಂದು ನಕಾರ ಲೋಪ ಆಗಿದೆ. ಸತ್ ಅಸತ್ ಸದಸದ್ವಾ ನ ಜಾಯತಿ. ಸುಮ್ಮನೆ ಪೆನ್ಸಿಲ್ ಬರ್ಕೊಡ್ರಿ. ಯಾವ ವಸ್ತುವನ್ನು ಯಾವ ವಸ್ತುವಿನ ಹುಟ್ಟನ್ನು ನಾವು ಒಪ್ಪಿಕೊಳ್ಳುತ್ತೇವೆಯೋ ಆ ಹುಟ್ಟು ಇವೇ ಆರು ಪ್ರಕಾರಗಳಿಂದ ಹುಟ್ಟಲಿಕ್ಕೆ ಸಾಧ್ಯ. ಇವೇ ಆರು ಪ್ರಕಾರಗಳು. ಯಾವುವು ಆರು ಪ್ರಕಾರಗಳು? ಒಂದು ಸ್ವತಃ, ಇನ್ನೊಂದು ಪರತಃ, ಮತ್ತೊಂದು ಉಭಯತಃ, ಮೂರಾದ್ವಾ ನಾಲ್ಕನೇದ್ದು. ಸ್ವತಃ ಇರುವಿಕೆಯಿಂದ ಅದು ಸ್ವತಃ, ಇದು ಸ್ವತಃ. ವ್ಯತ್ಯಾಸ ಗುರುತಿಸ್ರಿ, ನೋಟ್ ಮಾಡಿಕೊಳ್ಳ್ರಿ. ಸ್ವಂತವಾಗಿ ಸ್ವಂತಿಕೆಯಿಂದ ಪರತಃ ಪರಕೀಯ ವಸ್ತು ಪರವಸ್ತುವಿನ ಸಹಾಯದಿಂದ, ಉಭಯತಃ ಸ್ವಲ್ಪ ಸ್ವಂತ ಪ್ರಯತ್ನ ಸ್ವಲ್ಪ ಹೊರಗಿನ ಸಹಾಯ, ಒಂದು ವಸ್ತು ಹುಟ್ಟಲಿಕ್ಕೆ ಸಾಧ್ಯ. ಅಲ್ಲದೆ ಇನ್ನು ಮೂರು ಕ್ಯಾಟಗರಿ, ಸತಃ ಇರುವಿಕೆಯಿಂದ, ಅಸತಃ ಇಲ್ಲದಿರುವಿಕೆಯಿಂದ, ಸ್ವಲ್ಪ ಇದ್ದು ಸ್ವಲ್ಪ ಇಲ್ಲ ಸದಸತ್ ಹುಟ್ಟಲಿಕ್ಕೆ ಸಾಧ್ಯ. ನ ತಸ್ಯ ಕೇನಾಪಿ ಪ್ರಕಾರೇಣ ಜನ್ಮ ಸಂಭವತಿ ನ ತಾವತ್ ಸ್ವಯಮೇವ ಅಪರಿನಿಷ್ಪನ್ನಾತ್ ಸತಃ ಸ್ವರೂಪಾತ್ ಸ್ವಯಮೇವ ಜಾಯತೆ ಯಥಾ ಘಟಃ ತಸ್ಮಾದೇವ ಘಟಾತ್. ಈ ಯಾವ ಪ್ರಕಾರದಿಂದಲೂ ಆರು ಪ್ರಕಾರ ಹೇಳಿದ್ದೀವಿ, ಈ ಯಾವ ಆರು ಪ್ರಕಾರಗಳಿಂದಲೂ ಕೂಡ ನಮಗೆ ಹುಟ್ಟು ಎನ್ನುವುದು ಸಿದ್ಧವಾಗಲಿಲ್ಲ. ಸ್ವಯಂ ಅದಕ್ಕೆ ಅಸ್ತಿತ್ವವೇ, ಸ್ವಯಮೇವ ಅಪರಿನಿಷ್ಪನ್ನಾತ್, ಸ್ವಯಂ ಯಾವುದಕ್ಕೆ ಅಸ್ತಿತ್ವ ಎನ್ನುವುದೇ ಇಲ್ಲವೋ ಅದು ಈ ತನ್ನಿಂದಲಾಗಲಿ ಇನ್ನೊಂದರಿಂದಲಾಗಲಿ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಸಿದ್ಧ ಮಾಡಿ ತೋರಿಸು ನನಗೆ. ನಿನ್ನ ಎದುರಿಗೆ ಮಡಿಕೆ ಇಡ್ತೀನಿ, ಇದು ಮಡಿಕೆ, ಸಿದ್ಧ ಮಾಡಿ ತೋರಿಸು. ನೀನು ಯಾವ ರೀತಿಯಿಂದ ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ಮಡಿಕೆ ಇದೆ ಅಂತ ಸಿದ್ಧ ಮಾಡಲಿಕ್ಕಾಗೋದು. ದ ಪ್ರಾಬ್ಲಮ್ ಈಸ್ ಎನ್ಕ್ವೈರಿ ಅನ್ನೋದು ಇಲ್ಲಲ್ಲ, ಹೋಗ್ಬಿಟ್ಟಿದೆ. ಫಾಲೋಯಿಂಗ್ ಒಂದೇ ಇದೆ, ವಿಚಾರಣೆ ಇಲ್ಲ. ಫಾಲೋ ದಿ ಹೈಕಮಾಂಡ್, ವಿಚಾರಣೆ. ಯು ಆರ್ ನಾಟ್ ಸಪೋಸ್ ಟು ಮೇಕ್ ಎನಿ ಎನ್ಕ್ವೈರಿ ಇಂಟು, ಜಸ್ಟ್ ಫಾಲೋ. ಅದೇ ಮಾಡ್ತಾ ಬಂದಿದ್ದೀವಿ ಅನಾದಿ ಕಾಲದಿಂದ. ವಿಚಾರ ಮಾಡಿದ್ರೆ ಮಾತ್ರ ನಿಮಗೆ ಉತ್ತರ ಸಿಗ್ತದೆ. ಘಟ ಎನ್ನುವುದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲವಾದ ಘಟವು ಹೇಗೆ ಇದೆ ಎಂದು ಸ್ವೀಕರಿಸಲ್ಪಟ್ಟಿದೆಯೋ, ಇಲ್ಲವೇ ಇಲ್ಲವಾದ ಈ ಮನುಷ್ಯ ಎನ್ಕ್ವೈರರ್ ಜೀವ ಇದೇನೇ ಅಂದ್ಕೊಂಡಿದ್ದರಿಂದಾಗಿ ಅವನು ಘಟವು ಹೇಗೆ ಹುಟ್ಟಿತು ಅಂತ ಕೇಳೋನು ಕೂಡ ಇಲ್ಲವೇ ಇಲ್ಲ. ಬೋತ್ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಪೂರಾ ಸೃಷ್ಟಿ ಭ್ರಮೆಯ ಬೋಟಿನಲ್ಲಿದೆ. ನಾನು ನೀನಷ್ಟೇ ಅಲ್ಲ, ಸಮಸ್ತ ಲೋಕಗಳು, ಲೋಕ ದೇವತೆಗಳು, ಸಮಸ್ತ ದೇವತೆಗಳು ಎಲ್ಲವೂ ಕೂಡ ಈ ಬೋಟಿನಲ್ಲಿ, ಭ್ರಮ ಎನ್ನುವ ಬೋಟ್. ಸಹಜವಾಗಿಯೇ ನೀನು ಹುಟ್ಟಿದ್ದೆ ಅಂದದ್ದು ಸತ್ಯ, ಅವನು ಸತ್ತದ್ದು ಸತ್ಯ, ಇವನು ಬೆಳೆದದ್ದು ಸತ್ಯ, ಅವನು ಗಳಿಸಿದ್ದು ಸತ್ಯ, ಇವನು ಕಳ್ಕೊಂಡಿದ್ದು ಸತ್ಯ, ಎಲ್ಲ ಸತ್ಯ ಸತ್ಯ ಸತ್ಯ. ಸಹಜವಾಗಿ ರಾಗದ್ವೇಷಗಳು ಮೂಡ್ತವೆ. ಆದ್ದರಿಂದ ಎನ್ಕ್ವೈರಿ ಸತ್ಯ, ಕಂಪ್ಲೇಂಟ್ಸು ಸತ್ಯ. ಅವನಿಗೆ ಯಾಕೆ ಅಷ್ಟು ಸಿಕ್ತು, ನನಗೆ ಯಾಕೆ ಸಿಗಲಿಲ್ಲ? ಅವನು 93 ಮಾರ್ಕ್ಸ್ ತೊಗೊಂಡ, ನಾನು 93 ಮಾರ್ಕ್ಸ್ ತೊಗೊಂಡೆ, ಅವನಿಗೆ ಮಾತ್ರ ಸಿಕ್ತು, ನನಗೆ ಸಿಗಲಿಲ್ಲ. ಕಂಪ್ಲೇಂಟು ಇಲ್ಲಪ್ಪ, ಅವನ ಮೀಸಲಾತಿ ಕೊಡಬೇಕಾಗ್ತದೆ, ನನಗೂ ಮೀಸಲಾತಿ ಸೇರಿಸ್ಬಿಡಿ. ಅವಿವೇಕದ ಪರಿಮಿತಿಯೊಳಗೆ ಎಲ್ಲವೂ ಅವಿವೇಕವೇ. ಈ ಆರು ಪ್ರಕಾರದಿಂದಲೂ ನಿನಗೆ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ ಜನ್ಮ ಇದೆ ಅಂಥೇಳಿ. ಕೇನಾಪಿ ಪ್ರಕಾರೇಣ ಜನ್ಮ ನ ಸಂಭವತಿ. ಕಾರಣ ಇಷ್ಟೇ, ಸ್ವಯಂ ಅಪರಿನಿಷ್ಪನ್ನತ್ವಾತ್ ನಿಷ್ಪನ್ನಾತ್, ಸ್ವತಃ ಅದು ಇಲ್ಲವೇ ಇಲ್ಲ. ಈಗ ಹೇಳು, ಇಲ್ಲವೇ ಇಲ್ಲವಾದ ಘಟವು ಸ್ವಂತವಾಗಿ ಹುಟ್ಟಿತೋ, ಏನೋ ಪರ ಸಹಾಯದಿಂದ ಹುಟ್ಟಿತು? ದೇಖೋ ಹುಟ್ಟೇ ಇಲ್ಲ ಅಂದ್ಮೇಲೆ ಈಗ ನಾವು ಇಲ್ಲೇ ಇಲ್ಲ, ಇಲ್ಲಿ ಕೂತೇ ಇಲ್ಲ, ನಾವು ನಿಂತೇ ಇಲ್ಲ, ಜಗತ್ತು ಇಲ್ಲೇ ಇಲ್ಲ, ಆಮೇಲೆ ಏನು ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ. ಅದು ಹುಟ್ಟಿತು ಹೆಂಗಂದ್ರೆ ಏನು ಹೇಳ್ಬೇಕು? ಹುಟ್ಟು ಇಲ್ಲ, ಸಾವಿರ ಇಲ್ಲವೇ ಇಲ್ಲ. ಭ್ರಮೆ ವ್ಯವಹಾರ ಮಾಡುವುದು ಭ್ರಮೆ. ಕರೆಕ್ಟ್, ಅದನ್ನು ಅದನ್ನು ಹೇಳ್ತಾ ಇದ್ದಾರೆ ಅವರು. ಆಯ್ತು, ಒಂದೇ ಶಬ್ದದಾಗಿ ಮುಗಿದು. ಓಂ ಶಾಂತಿ. ಹುಟ್ಟು ಒಟ್ಟು ಆರು ಪ್ರಕಾರಗಳಿಂದ ಹುಟ್ಟಾಗ್ತದೆ. ಸಂತಿಕೆ, ಪರಸಹಾಯ, ಉಭಯತಃ ಸತ್ತಿನಿಂದ, ಅಸತ್ತಿನಿಂದ, ಸದಸತ್ತಿನಿಂದ. ಈಗ ಮೊದಲನೇ ಉದಾಹರಣೆ ಕೊಡ್ತಾರೆ ಏನು ಅಂದರೆ, ಯಥಾ ಘಟಃ ತಸ್ಮಾದೇವ ಘಟಾತ್. ಘಟವು ಘಟದಿಂದ ಘಟವಾಗಿ ಹುಟ್ಟಿಕೊಂಡಿತು. ಸಾಧ್ಯ ಇದೆಯೋ? ಆತ್ಮ ಸತ್ಯ ಜಗನ್ ಮಿಥ್ಯ ಆಗೋಯ್ತಲ್ಲ ಸ್ವಾಮಿ, ಇನ್ನು ಮುಂದೆ ಅಭ್ಯಾಸ ಮಾಡೋದು ಏನು ಉಳಿತಲ್ಲ, ಮುಗಿದೋಯ್ತಲ್ಲ, ಎಲ್ಲ ಮಿಥ್ಯ. ಈ ನಿರ್ಣಯ ಬ್ರಹ್ಮಸೂತ್ರ ಮುಗಿದ ಮೇಲೆ, ಈ ನಿರ್ಣಯ ಹೃದಯದಿಂದ ಬ್ರಹ್ಮಸೂತ್ರ ಕ್ಲಾಸ್ ಮುಗಿದ ಮೇಲೆ ನಿನ್ನ ಮುಖದಿಂದ ಬರಬೇಕು. ಪ್ರಾರಂಭಕ್ಕೆ ಅದು ಬಂದ್ಬಿಡ್ತು ಅಂತಂದರೆ ಅದಕ್ಕೆ ಓಂ ಶಾಂತಿ ಶಾಂತಿ. ಇವ್ರು ಹೇಳ್ತಾರೆ ಸತ್ತಿನಿಂದ, ಇಲ್ಲ ಸಾರಿ, ಇರುವಿಕೆಯಿಂದ ಇರುವಿಕೆಯು ಹುಟ್ಟಲು ಸಾಧ್ಯವೇ? ಇರುವಿಕೆಯಿಂದಲೇ ಇದ್ದರಿಂದಾಗಿ ಮತ್ತೆ ಅದಕ್ಕೆ ಹುಟ್ಟುವಂಥ ಅವಶ್ಯಕತೆ ಇಲ್ಲ. ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟಾಗ ಅದು ನೂರಕ್ಕೆ ನೂರು ಇಲ್ಲಿ ಗ್ಯಾರಂಟಿ ಆಗಬೇಕು, ಸ್ಪಷ್ಟ ಆಗಬೇಕು. ಏನೂ ಸಂಶಯಗಳು ಸಂದೇಹಗಳಲ್ಲಿ ಉಳಿಬಾರ್ದು. ಒಂದೊಂದಾಗಿ ಉದಾಹರಣೆ ಕೊಡ್ತಾರೆ. ಯಥಾ ಯಾವ ಪ್ರಕಾರ, ಘಟಃ ತಸ್ಮಾದೇವ ಘಟಾತ್. ಘಟವು ಘಟದಿಂದಲೇ ಹುಟ್ಟಲು ಸಾಧ್ಯವೇ? ಸಾಧ್ಯ ಇಲ್ಲ. ಮುಂದೆ ನೋಡಿ, ನಾಪಿ ಪರತಃ ಅನ್ಯಸ್ಮಾತ್ ಅನ್ಯಃ. ಇನ್ನೊಂದರಿಂದ ಇನ್ನೊಂದು ಹುಟ್ಟಲು ಸಾಧ್ಯವೇ ಅಂತ ಮುಂದಿನ ಪ್ರಶ್ನೆ. ಸ್ವತಃ ತಾನು ತನ್ನಿಂದಲೇ ಹುಟ್ಟೋದಿಲ್ಲ, ಇನ್ನೊಂದರಿಂದ ಇನ್ನೊಂದು ಹುಟ್ಟಲು ಸಾಧ್ಯವೇ? ಹಾಗಾದರೆ ಆವಾಗ ಇನ್ನೊಂದು ಅನ್ನೋದನ್ನು ಸಿದ್ಧ ಮಾಡಬೇಕಾಗ್ತದೆ. ಇನ್ನೊಂದು ಅನ್ನೋದನ್ನು ಸಿದ್ಧವೇ ಮಾಡಲಿಕ್ಕೆ ಆಗಲಿಲ್ಲ ಅಂದಮೇಲೆ ಅದರಿಂದ ಮತ್ತೊಂದು ಹುಟ್ಟುತ್ತದೆ ಅನ್ನೋದು ಹೇಗೆ? ಘಟವು ಘಟದಿಂದಲೇ ಹುಟ್ಟಿಕೊಂಡಿತು ಅನ್ನೋದು ಸಿದ್ಧ ಮಾಡಲಿಕ್ಕೆ ಆಗಬೇಕು. ಮೊದಲು ಘಟ ಸಿದ್ಧ ಆಗಬೇಕು. ಘಟವು ಸಿದ್ಧವೇ ಆಗದಿದ್ದಾಗ ಘಟವು ಘಟದಿಂದ ಹುಟ್ಟಿತು ಅನ್ನೋಂಥದ್ದು ಹೆಂಗೆ ಸಿದ್ಧ ಆಗ್ತದೆ? ಆಗೋದು. ಅದೇ ಪ್ರಕಾರ ಇನ್ನೊಂದರಿಂದ ಇನ್ನೊಂದು, ಅದು ಸಿದ್ಧ ಆಗಬೇಕು ಮುಂಚೆ. ಇನ್ನೊಂದು ಏನಂತ ಇದೆಯೋ ಅದು ಸಿದ್ಧ ಆಗಬೇಕು, ಅದು ಸಾಧ್ಯ ಇಲ್ಲ. ನಾಪಿ ಪರತಃ ಅನ್ಯಸ್ಮಾತ್ ಅನ್ಯ. ಯಥಾ ಘಟಾತ್ ಪಟಃ ಪಟಾತ್ ಪಟಾಂತರಂ. ಏನು? ಘಟದಿಂದ ಪಟವು, ಪಟದಿಂದ ಪಟಾಟು, ಪಟಾಟುದಿಂದ ತಟ, ತಟಾದಿಂದ. ಇನ್ನೊಂದರಿಂದ ಇನ್ನೊಂದು ಹುಟ್ಟಲು ಸಾಧ್ಯವೋ? ಎರಡನೇದ್ದೇ ಇದು ಸೆಕೆಂಡ್ ಪಾಯಿಂಟ್ ಏನಿದೆ, ಆ ಸೆಕೆಂಡ್ ಪಾಯಿಂಟ್ ಇನ್ನು ಡಿಸ್ಕಷನ್ ಹೋಗಿದೆ. ನಾ ಯಥಾ ಘಟಾತ ಪಟಃ, ಘಟದಿಂದ ಪಟವು ಸಾಧ್ಯ ಇಲ್ಲ, ಪಟದಿಂದ ಘಟವು ಸಾಧ್ಯವಿಲ್ಲ, ಪಟದಿಂದ ಮಠವು ಸಾಧ್ಯವಿಲ್ಲ, ಘಟಪಟ ಮಠಾದಿಗಳು ಘಟಪಟ ಮಠಾದಿಗಳು ಘಟಪಟ ತಟಾದಿಗಳನ್ನು ಹುಟ್ಟಿಸಲು ಸಾಧ್ಯವಿಲ್ಲ. ಆ ಘಟಪಟ ತಟ ಬರೀ ಛಂದಸ್ಸಷ್ಟೇ ಪ್ರಹಸ, ಅವು ಅರ್ಥನೂ ಕೊಡಬೇಕು, ಆವಾಗ ಹೊಸ ಭಾಷೆ ಬರೆದಂಗೆ ಆಗ್ತದೆ. ಸೊ ಅಂಥ ಶಬ್ದಗಳು ಇಲ್ಲ. ಇನ್ನ ಉಭಯತಃ ತಥಾ ನ ಉಭಯತಃ ವಿರೋಧಾತ್. ಇನ್ನ ಸ್ವಂತಿಕೆ ಮತ್ತು ಇನ್ನೊಂದರ ಸಹಾಯ ಎರಡು ಜೊತೆ ಜೊತೆ ಇಟ್ಟುಕೊಂಡು ವಸ್ತು ಹುಟ್ಟುತ್ತದೆ ಅಂತಂದರೆ ಸಾಧ್ಯವೇ ಅಂತ ಕೇಳ್ತಾರೆ. ಅದು ಸಾಧ್ಯವಿಲ್ಲ. ಯಾಕೆಂದರೆ ಒಂದಕ್ಕೊಂದು ವಿರೋಧ ಲಕ್ಷಣಗಳು. ವಿರೋಧ ಲಕ್ಷಣ ಘಟದ ಲಕ್ಷಣವೇ ಬೇರೆ, ಪಟದ ಲಕ್ಷಣವೇ ಬೇರೆ. ಪಟದ ಲಕ್ಷಣವೇ ಬೇರೆ, ಮಠದ ಲಕ್ಷಣವೇ ಬೇರೆ. ಏನು ಮಠ ಅಂದರೆ ಆಕಾಶ ಬಯಲು. ಅದಕ್ಕೊಂದು ಮಹಾಪ್ರಾಣ ಹಾಕ್ಬಿಡ್ರಿ. ಆಕಾಶ ಬಯಲು ಅದಕ್ಕೆ ನಾವು ಡೇ ಒಂದಿಂದನೇ ಇವೆಲ್ಲ ನನಗೆ ಗೊತ್ತು ಆವಾಗಲೇ. ಅದಕ್ಕೆ ಆಶ್ರಮ ಅಂತ ಕರೀರಿ, ಕೇಂದ್ರ ಅಂತ ಕರೀರಿ, ಯಾವ ಕಾರಣಕ್ಕೂ ಮಠ ಅಂತ ಕರಿಬೇಕು. ಬೇರೆ ದಾರಿನೇ ಇಲ್ಲ ಅವರಿಗೆ, ಅದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಅವರಿಗೆ. ನಾವು ಆಶ್ರಮದವ್ರಿಗೆ ಯಾರೂ ಉಪಯೋಗ ಮಾಡೋದಿಲ್ಲ ಆ ಶಬ್ದವನ್ನು. ಅವರು ನಾವು ಉಪಯೋಗ ಮಾಡೋ ಹಾಗೆ ಹೊರಗಿನಿಂದ ನಾವು ಪ್ರೆಷರ್ ತೊಗೊಂಬರ್ತಾರೆ ಅವರು. ಮಠಕ್ಕೆ ನಿಲ್ಲಿಸ್ರಿ ತಗೊಬೇಕು ನೀವು. ನೀವು ಅಂದ್ರೆ ಎಷ್ಟು ಖತರ್ನಾಕ್ ಇದ್ದಾರೆ ನೋಡಿ. ಏನ್ ಮಠ ಎಲ್ಲ ಬೈದು ಆಕಾಶ ಘಟ ಪಟ ಮಠ. ಒಂದಕ್ಕೊಂದು ವಿರೋಧ ಆತ. ಯಥಾ ಘಟಪಟಾಭ್ಯಾಂ ಘಟಃ ಪಟಃ ವಾ ನ ಜಾಯತೆ. ಘಟಪಟಗಳಿಂದ ಘಟವಾಗಲಿ ಪಟವಾಗಲಿ ಹೇಗೆ ಹುಟ್ಟಿಕೊಳ್ಳಲು ಸಾಧ್ಯವಿಲ್ಲವೋ ನ ಜಾಯತೆ ಹುಟ್ಟುವುದಿಲ್ಲ. ನಾನು ಮೃದಃ ಘಟಃ ಜಾಯತೆ ಪಿತುಶ್ಚ ಪುತ್ರಃ. ಸರ್ ಸರ್ ಸರ್ ಸರ್ ಸ್ವಸ್ವಲ್ಪ ಬ್ರೇಕ್ ಸ್ವಲ್ಪ ಬ್ರೇಕ್ ಹಾಕ್ರಿ. ನಮಗೆ ಅನುಭವದಲ್ಲಿ ಈ ಉದಾಹರಣೆ ಗೊತ್ತಿದೆ ನಮಗೆ ಏನು ಅಂದರೆ ಮೃದಃ ಘಟಃ ಮಣ್ಣಿನಿಂದ ಘಟವು ಆಯಿತೋ ಇಲ್ಲೋ ಹೆಂಗೆ ಹೇಳ್ತೀರಿ? ಯಾವುದರಿಂದಲೋ ಯಾವುದು ಆಗುವುದಿಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಯಾವುದೋ ಮಣ್ಣು ನಮ್ಗೆ ಗೊತ್ತಿಗೆ ಬಂದು ಗೊತ್ತಿದ್ದಿದ್ದಿಲ್ಲ ಘಟ ಅಂದರೆ ಯಾವುದೋ ಮಣ್ಣು. ಆದರೆ ಆ ಮಣ್ಣಿನಿಂದ ಈ ಘಟ ಉಂಟಾಯ್ತೋ ಇಲ್ಲ. ಆಹಾ ಖುಷಿಯಾಗ್ಬಿಡ್ದು ಅಂತ ಹೇಳಿದ್ ನೋಡಿ ಬಿಡಲಿ. ನ ಮೃದಃ ಘಟಃ ಜಾಯತೆ. ಮತ್ತು ಉದಾಹರಣೆ ಕೊಡ್ತಾನೆ ಪಿತುಶ್ಚ ಪುತ್ರ ತಂದೆಯಿಂದ ಮಗ ಹುಟ್ಟುತ್ತಾನೋ ಇಲ್ಲೋ ಹಾಗೆ ಮಣ್ಣಿನಿಂದ ಮಡಿಕೆ ಹುಟ್ಟಿತು. ಸತ್ಯಂ ಅಸ್ತಿ ಜಾಯತೆ ಇತಿ ಪ್ರತ್ಯಯ ಶಬ್ದಶ್ಚ ಮೂಢಾನ. ಗೊತ್ತಾಯ್ತಲ್ಲಪ್ಪ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಇವೆಲ್ಲ ವಿಕಾರಗಳ ಸತ್ಯತ ಯಾರಿಗೆ? ಮೂಢರಿಗೆ, ಅವಿವೇಕಿಗಳಿಗೆ, ವಿಚಾರಹೀನರಿಗೆ, ತಿಳುವಳಿಕೆ ಇಲ್ಲದೆ ಇದ್ದವರಿಗೆ, ಬಾಲಬುದ್ಧಿಯವರಿಗೆ, ಮಂದಬುದ್ಧಿಯವರಿಗೆ, ಅಲ್ಪಬುದ್ಧಿಯವರಿಗೆ, ಮೂರ್ಖರಿಗೆ. ವಿಚಾರ ಇಲ್ಲ, ಉಂಟೆ ಆಗಿಲ್ಲ. ನೋಡಿ ಸತ್ಯ ಮಂದ್ಕೊಳ್ಳವ ಎಷ್ಟು ಕಾಲರ್ ಉದ್ದ ಮಾಡ್ಕೊಂಡ್ಬಿಟ್ಟವ, ಇಮ್ಮಿಡಿಯೇಟ್ಲಿ ಮುಂದೆ ಪಟಾರಂತ ತಲೆ ಮೇಲೆ ಹೊಡೆದು ಸಮಾಧಿ. ಅಸ್ಥಿ ಜಾಯತಿ ಇತಿ ಶಬ್ದ ಪ್ರತೀತಿಯ ಶಬ್ದಶ್ಚ ಮೂಢಾನ. ಮೂರ್ಖರ ಶಬ್ದಗಳಪ್ಪ ಇವೆಲ್ಲ. ತಾವೇವ ಶಬ್ದ ಪ್ರತ್ಯಯವು ವಿವೇಕಿಭಿ ಪರೀಕ್ಷಿತೆ ಕಿಂ ಸತ್ಯಮೇವ ತೌ ಉತ ಮೃಷಾ ಇತಿ. ಇವು ಮೂರ್ಖರ ಶಬ್ದಗಳಾಗಿದ್ದರೆ, ಇವೆಲ್ಲ ಅವಿವೇಕಿಗಳ ಶಬ್ದ ಆಗಿದ್ದರೆ ವಿವೇಕಿಗಳ ಶಬ್ದ ಹೇಗಿರ್ತಾವೆ? ಅವನು ಬೇರೆ ಇರ್ತಾವ? ಹೌದು ಬೇರೆ ಇರ್ತವೆ. ಕೈಯಾಗಿ ಹಿಡಿದಿದ್ದ ಒಂದು, ಅವ್ರು ಮಾತಾಡೋದ ಒಂದು ಇರ್ತಾವ. ಏನು ಏನು ಕೈಯಾಗಿ ಹಿಡಿದಿದ್ದ ಮಾತಾಡೋದು? ಕೈಯಾಗಿ ಹಿಡಿದಿದ್ದು ಘಟ, ಅಲ್ಲಿ ಘಟ ಇಲ್ಲೇ ಇಲ್ಲ ಅಂತ ಮಾತಾಡ್ತಾರೆ. ಏನಂತ ಏನೇನು ಘಟವು ಘಟವಾಗಿ ಘಟದಂತೆ ಇದೆ ಅಂತ ಹೇಳಲಿಕ್ಕೆ ಜಾಣತನ ಬೇಕಾಗಿಲ್ಲ. ಬಚ್ಚಾ ಬೀಜ ಅಂತ ಹೇ, ಕೈಯಲ್ಲಿ ಘಟ ಇದ್ದರೂ ಮಜ್ಜಿಗೆ ಕುಡಿತಾ ಇದ್ದರೂ ಕೂಡ ಘಟವೇ ಇಲ್ಲ. ಬೀಜದೇನು ಬಂತು ಈ ಥರ ಹೇಳಬೇಕಾದ್ರೆ ವಿವೇಕಿ ಬಿಹಿ, ವಿವೇಕಿ ಆದವನು ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ಈತೇ ಪರೀಕ್ಷೆ, ಅವ ಪರೀಕ್ಷೆ ಮಾಡ್ತಾನೆ. ಅವ ಸುಮ್ಮನೆ ಸ್ವೀಕಾರ ಮಾಡೋದಿಲ್ಲ. ಏನಪ್ಪ ಇದು, ಎಲ್ಲಿದೆ ಘಟ? ಪರೀಕ್ಷೆ ಮಾಡ್ರಿ ಸ್ವಲ್ಪ. ಇದು ಇದಕ್ಕೆ ಬಾಯಿ ಅಂತ ಕರೀತಾರೆ, ಇದಕ್ಕೆ ಕಂಠ ಅಂತ ಕರೀತಾರೆ, ಇದಕ್ಕೆ ಹೊಟ್ಟೆ ಅಂತ ಕರೀತಾರೆ, ಇದಕ್ಕೆ ತಳ ಅಂತ ಕರೀತಾರೆ. ಘಟ ಎಲ್ಲಿದೆ ಸರ್? ಬಾಯಿ ಕಂಠ ಹೊಟ್ಟೆ ತಳ ಎಲ್ಲ ಸೇರಿಸಿದ್ರೆ ಅದು ಘಟ ಆಗುತ್ತೆ. ಹಾಗೊಂದು ಕೆಲಸ ಮಾಡು, ಅಲ್ಲೇ ಕಂಠದ ತುಂಡು ಬಿದ್ದಾವ ಕಂಠ ತಗೊಂಡು ಬಾ, ಅಲ್ಲಿ ಬಾಯಿ ತುಂಡು ಬಿದ್ದಾವ ತಗೊಂಬಾ, ಅಲ್ಲೊಂದು ನಾಲ್ಕು ಹೊಟ್ಟೆ ತುಂಡು ಬಿದ್ದಾವ ತಗೊಂಬಾ, ಅಲ್ಲೊಂದು ತಳಾನು ಬಗ್ಗೆ ಬಿದ್ದದ ತಗೊಂಬಾ. ಎಲ್ಲವನ್ನು ಇಟ್ಬಿಟ್ರೆ ಅದು ಮಡಿಕೆ ಘಟ ಆಗ್ತದ? ತುಂಡು ತುಂಡು ಘಟ ಆಗ್ತದೆ, ತುಂಡಾದ ಘಟ ಆಗ್ತದೆ. ಎಲ್ಲಿದೆ ಘಟ? ಪರೀಕ್ಷೆ. ಸತ್ಯಮೇವ, ಅದು ಸತ್ಯವಾಗಿ ಇದೆಯಾ ಘಟ? ಮೃಷಾ ಇತಿ, ಅದು ಇಲ್ಲವೇ ಇಲ್ಲವೆಂದು ಸಿದ್ಧವಾಗ್ತದೆ. ಅವರ ಮುಂದಿನ ಪ್ರಶ್ನೆ, ಇಲ್ಲವೇ ಇಲ್ಲವಾಗಿತ್ತು ಅಂತಂದ್ರೆ ಮಜ್ಜಿಗೆ ಕುಡಿಯೋದು ಹೆಂಗೆ? ಆಮೇಲೆ ನೀವು ಹೇಳ್ಬೇಕು, ಇಲ್ಲವೇ ಇಲ್ಲವಾದಂತಹ ಘಟದಲ್ಲಿ ಇಲ್ಲವೇ ಇಲ್ಲವಾದಂತಹ ಮಜ್ಜಿಗೆಯನ್ನು ಇಲ್ಲವೇ ಇಲ್ಲವಾದಂತ ಇಲ್ಲವೇ ಇಲ್ಲ ಡಾಕ್ಟರ್ ನೋ ಅಂತ ಬಂದಿತ್ತು ಒಂದು ಫಿಲ್ಮ್. ಇಲ್ಲವೇ ಇಲ್ಲ, ಹಾಗಾಗೋದಿಲ್ಲ. ಆಮೇಲೆ ಮೃಷ ಅನ್ನೋದನ್ನ ಮುಂದೆ ಮಿಥ್ಯ ಅಂತ ನಿಷಿದ್ಧ ಮಾಡಿದೆ. ಇದು ಶಶವಿಷಾಣವತ ಟೋಟಲಿ ಸುಳ್ಳಲ್ಲ. ಮಲದ ಕೊಂಬಿನಂತೆ ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಸುಳ್ಳಲ್ಲ. ಮತ್ತು ಆತ್ಮನಂತೆ ಪೂರ್ಣ ಸತ್ಯವೂ ಅಲ್ಲ. ಅದು ಮುಂದೆ ಮಿಥ್ಯ ಅಂತ ಸಿದ್ಧ ಮಾಡುದು. ಮುಷಾ ಇತಿ ಯಾವತಃ ಪರೀಕ್ಷಮಾಣಂ ಶಬ್ದ ಪ್ರತ್ಯಯ ವಿಷಯಂ ವಸ್ತು, ಶಬ್ದ ಪ್ರತ್ಯಯ ವಿಷಯಂ ವಸ್ತು ಘಟ ಪುತ್ರಾದಿ ಲಕ್ಷಣಂ ಶಬ್ದ ಮಾತ್ರಮೇವ ತತ್ ವಾಚಾರಂಭಣಂ ಇತಿ ಶ್ರುತಿಃ. ಯಾವತ್ತಾ ಪರೀಕ್ಷ್ಯಮಾಣಂ ಶಬ್ದ ಪ್ರತ್ಯಯ ವಿಷಯಂ. ನೀವು ಪರೀಕ್ಷೆ ಮಾಡಿ ನೋಡಿದರೆ ಈ ವಸ್ತುವನ್ನು ಪರೀಕ್ಷಿಸುವಾಗ ನೀವು ಶಬ್ದ ಪ್ರತ್ಯಯಗಳನ್ನು ಉಪಯೋಗಿಸ್ತೀರಿ. ಇಲ್ಲಿ ಇದೆ ಎನ್ನುವುದೊಂದೇ ಸತ್ಯ, ಉಳಿದದ್ದು ಏನೇನನ್ನು ಜೋಡಿಸಿದರೂ ಅವಷ್ಟೂ ಪ್ರತ್ಯಯಗಳು, ಶಬ್ದಗಳು ಮಾತ್ರ. ಮಣ್ಣಿನ ಮಡಿಕೆ, ಮಣ್ಣು ಶಬ್ದ, ಮಡಿಕೆ ಶಬ್ದ, ದೊಡ್ಡದಾಗಿದೆ ಶಬ್ದ, ಕೆಂಪದಾಗಿದೆ ಶಬ್ದ, ಶಬ್ದ ಪ್ರತ್ಯಯ. ಪೂರಾ ಇಲ್ಲಿದ್ದದ್ದು ಶಬ್ದ ಪ್ರತ್ಯಯ. ಶಬ್ದ ಪ್ರತ್ಯಯ ಇದನ್ನ ಉಪನಿಷತ್ನಲ್ಲಿ ಏನ್ ಹೇಳ್ತಾರೆ, ಛಾಂದೋಗ್ಯದಲ್ಲಿ ವಾಚಾರಂಭಣಂ ಶಬ್ದ ಮಾತ್ರಮೇವ ತತ್. ಏನೇನಕ್ಕೆ? ಘಟ, ಪುತ್ರ, ಎಲ್ಲ ಏನು ಶಬ್ದ ಉಪಯೋಗ ಮಾಡಿದ್ರಿ, ಅಷ್ಟು ಬರೀ ಶಬ್ದಗಳು ಮಾತ್ರ. ಪೂರ ಸೃಷ್ಟಿ ಶಬ್ದಮಯ. ಈ ಶಬ್ದಗಳನ್ನು ಮಾಡೋರು ಯಾರು? ಶಬ್ದಗಳ ಸೃಷ್ಟಿ ಹೇಗಾಯ್ತಾಗ ಎಲ್ಲ ಶಬ್ದ ಅಂತ ಎರಡು ಉತ್ತರವು. ಸೃಷ್ಟಿಯ ಸಹಜತೆಯ ಶಬ್ದ, ಯಾರು ಸೃಷ್ಟಿ ಮಾಡಬೇಕಾಗಿಲ್ಲ. ಅದರ ಪ್ರತಿಬಿಂಬವೇ ನಾವು ಉಪಯೋಗ ಮಾಡುವ ಎಲ್ಲ ಭಾಷೆಗಳು. ಮನುಷ್ಯರ ಭಾಷೆಗಳು ಅಷ್ಟೇ ಅಲ್ಲ, ಪ್ರಾಣಿಗಳ ಭಾಷೆಗಳು ಕೂಡ. ಅವು ಏನವು? ಅವು ಸೃಷ್ಟಿಯ ಸಹಜವಾದ ಶಬ್ದದ ಪ್ರತಿಬಿಂಬಗಳು. ಯಾರು ಸೃಷ್ಟಿ ಮಾಡಬೇಕಾಗಿಲ್ಲ. ಇನ್ನ ಅವೇನು ಸೃಷ್ಟಿಯಲ್ಲಿ ಪ್ರತಿಬಿಂಬಿತವಾಗಿವೆಯೋ, ಪ್ರತಿಧ್ವನಿಗಳಾಗಿ ಹೊರಗೆ ಬಂದಿವೆಯೋ, ಅವುಗಳನ್ನು ವ್ಯಾವಹಾರಿಕವಾಗಿ ಸದುಪಯೋಗ ದುರುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆ ಮನುಷ್ಯನ ಪುರುಷಾರ್ಥದ ಸ್ವಾತಂತ್ರ್ಯದಲ್ಲಿ ಇದೆ. ಹೀಗಾಗಿ ಅವನಿಗೆ ಧರ್ಮ, ಆ ಧರ್ಮದ ಅರಿವು ಇರಬೇಕಾದ ನ್ಯಾಯ. ವಾಪಸ್ ಬಂದ್ರಿ ಪುರುಷಾರ್ಥಕ್ಕೆ. ಆದರೆ ಶಬ್ದ ಸೃಷ್ಟಿಯ ಸಹಜತೆ, ಸೃಷ್ಟಿಯನ್ನು ಅವ್ಯಾಕೃತ ಅವ್ಯಕ್ತಿತ್ವಕ್ಕೆ ತಗೊಂಡು ಹೋಗಿ ಅಲ್ಲಿಂದಲೇ ಮಾಯಾ ಅನ್ನೋದನ್ನು ಸೇರಿಸಿಕೊಂಡು ನೀವು ಬಂದದ್ದಾದರೆ ಆ ಸೃಷ್ಟಿಯ ಸಹಜವಾದ ಶಬ್ದವು ಕೂಡ ಮಾಯಿಕ. ಅದೇ ಮಾಯಿಕ ಅಂದಮೇಲೆ ಅದರ ಪ್ರತಿಧ್ವನಿ ಏನು? ಅದು ಮಾಯಿಕ. ಸೊ ಇದು ಯಾರು ಸೃಷ್ಟಿ ಮಾಡುವಂಥದ್ದು? ಲೇಕೆ ಸೃಷ್ಟಿ ಆಗೇ ಇಲ್ಲ, ಸೃಷ್ಟಿನೇ ಆಗಿಲ್ಲ. ಇಷ್ಟು ಹೇಳಿದ ಮೇಲೂ ಸೃಷ್ಟಿ ಆಗಿದೆ ಅಂತ ಯಾಕೆ ನೋಡ್ಬೇಕು ಅದನ್ನು ನಾವು? ಇಷ್ಟೊಂದು ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಿರುವಾಗ ಸೃಷ್ಟಿ ಆಗಿದೆ ಅಂತ ಯಾಕೆ ನೋಡ್ಬೇಕು ಅದನ್ನು? ಶಬ್ದವನ್ನು ಯಾರು ಸೃಷ್ಟಿ ಮಾಡಿದರು ಯಾಕೆ ನೋಡ್ಬೇಕು ಅದನ್ನು? ಶಬ್ದ ಸೃಷ್ಟಿ ಮಾಡಿದ್ರು ಅಂತೇಳಿ ಹಾಗೇ ಇಲ್ಲ. ಪಕ್ಕದಲ್ಲಿ ಬಾಂಬ್ ಸಿಡಿಸಿ ಅದು ಮಿಥ್ಯಾ ಶಬ್ದ ಅಂತ ಕಿವಿ ಮುಚ್ಚಿಕೊಳ್ಳಿಕ್ಕಾಗುತ್ತಾ? ಓಂ ಸಿಡಿಸ್ತು ಅಲ್ಲ, ನಾವು ಇಲ್ಲೇ ಇರಲ್ಲ, ನಾವೇ ಇಲ್ವಲ್ಲ, ಇಲ್ಲಲ್ಲ ಬಾಂಬ್ ಸಿಡಿದ್ರು ಮತ್ತು ಬಾಂಬಲ್ಲಿ ಎಲ್ಲಿ ಬಂದ ಅದು ಇಲ್ಲೇ ಇಲ್ಲ. ಮತ್ತೆ ಕೈ ಯಾರು ಮುಚ್ಕೊಂಡ್ರು? ಯಾವುದೂ ಇಲ್ಲ. ಕೈ ಕಿವಿ ಯಾರು ಮುಚ್ಕೊಂಡ್ರು? ಅಲ್ಲಿ ಬಂತು ನೋಡಿ. ಅದಕ್ಕೆ ಇದೆ ಇದೆ ಕಣ್ಣಿದೆ ಮೂಗಿದೆ ಅನುಭವ ಇದೆ ಇದೆ ಅನ್ನೋರಿಗಿದೆ, ಇದೆ ಅನ್ನೋರಿಗಿದೆ, ಇಲ್ಲ ಅನ್ನೋರಿಗಿಲ್ಲ. ಬಿತ್ತೆ ಮಾಡ್ಲಿಕ್ಕೆ ಬರ್ಬೋದಲ್ಲ. ಮತ್ತೆ ಏನು ಅನ್ಬೇಕು ಅಂತಂದಾಗೆ ಅದಕ್ಕೆ ಕೇಳ್ರಿ, ಹೆಸರಿಗೆ ಅಂತ ಹೇಳಿ ಕೇಳ್ರಿ. ಅದಕ್ಕಾಗಿ ಅದೇ ಮಿಥ್ಯಾ ಅಂತಾನೆ ಹೇಳಬೇಕ, ಅದನ್ನ ಹೇಳಬೇಕು, ಇಲ್ಲ ಹೇಳಬೇಕ, ಅದನ್ನ ಗುರುತಿಸ್ಬೇಕ. ಬರೀ ಹೇಳೋದಲ್ಲ, ಅದನ್ನ ಮಿಥ್ಯಾ ಅಂತಾನೆ ಗುರುತಿಸ್ಬೇಕು. ಆದರೆ ವ್ಯಾವಹಾರಿಕ ಸತ್ಯ ಅಂತ ಒಂದಿದೆ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾದಿಭಾಸಿಕ ಸತ್ಯ ಅಂತ ಮೂರು ಸತ್ಯಗಳು. ಈ ಮೂರು ಸತ್ಯಗಳು ಮೂರು ಕ್ಷೇತ್ರಗಳಲ್ಲಿ ಮಾತ್ರ ತಮ್ಮ ಸತ್ಯತೆಯನ್ನು ಇಟ್ಕೊಂಡಿತ್ತು. ಅಲ್ಲಿ ಯಾರದೂ ಕೈವಾಡ ಇಲ್ಲ. ಪಾರಮಾರ್ಥಿಕ ಸತ್ಯ ಮೂರು ಮೂರೂ ಸತ್ಯಗಳಲ್ಲಿ ಪಾರಮಾರ್ಥಿಕ ಸತ್ಯ ಅಂತಿಮ ಸತ್ಯ, ಅದು ಒಟ್ಟು ಬದಲಾಗೋದಿಲ್ಲ. ಆ ಪಾರಮಾರ್ಥಿಕ ಸತ್ಯ ನಾವು ಹೇಳ್ತಾ ಇರೋದು ಆತ್ಮ ಒಂದು ಬಿಟ್ಟರೆ ಬಾಕಿ ಎಲ್ಲವೂ ಮಿಥ್ಯ, ಇದು ಪಾರಮಾರ್ಥಿಕ ಸತ್ಯ. ಮಿಥ್ಯಾ ಲೋಕದಲ್ಲಿ ಇದ್ದವರು ಏನು ಮಜ್ಜಿಗೆ ಹಾಲು ಇತ್ಯಾದಿಗಳನ್ನು ಘಟದಲ್ಲಿ ಕುಡಿತಾರೋ ಅದು ವ್ಯಾವಹಾರಿಕ ಸತ್ಯ. ವ್ಯವಹಾರದಲ್ಲಿ ಮಿಥ್ಯಾ ಜಾನಕಮ್ಮ ಕೂತ್ಕೊಂಡಾರ ಅಂತ ಅನಿಸೋದು, ಸತ್ಯವಾದ ಯೋಗೀಶ ಕೂತ್ಕೊಂಡಿದ್ದಾನೆ, ಸತ್ಯವಾಗಿಯೂ ಜಾನಕಮ್ಮ ಕೂತ್ಕೊಂಡಾರೆ. ಓನ್ಲಿ ವಿವೇಕಿಗಳು ಪರೀಕ್ಷೆ ಮಾಡಿದಾಗ ಮಾತ್ರ ಈ ಶಬ್ದ ಮೃಷ ಮಿಥ್ಯ. ಆ ಮೃಷ ಅನ್ನೋದನ್ನು ನೀವು ದೀರ್ಘಕ್ಕೆ ತಗೊಂಡು ಹೋದದ್ದಾದರೆ ತಪ್ಪಾಗ್ತದೆ, ಸುಳ್ಳು ಅಂತ. ಆದ್ದರಿಂದ ತೋರಿಕೆಯ ಸತ್ಯ, ತೋರಿ ಅಡುಗುವ ಸತ್ಯ, ಆರೋಪಿತವಾದ ಸತ್ಯ ಮಿಥ್ಯ. ಚಿಂತನೆಯಲ್ಲಿ ಇವಷ್ಟು ಬರಬೇಕು. ಒಂದು ಪಾರ್ಟ್ ಚಿಂತನೆ ಮಾಡ್ತೀನಿ, ಇನ್ನೊಂದು ಪಾರ್ಟ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಯಾವಾಗ ಬ್ರಹ್ಮಚಿಂತನ, ಆತ್ಮಚಿಂತನ, ನಿಧಿಧ್ಯಾಸನಕ್ಕೆ ನಾವು ಕೂಡ್ತೀವಿ, ಇವು ಅಷ್ಟು ಎಳೆಗಳನ್ನು ಎಳ್ಕೊಂಬರ್ಬೇಕು. ಅವು ಬಂದ ಎಳೆಗಳನ್ನು ಎಳ್ಕೊಂಡು ಬಂದಮೇಲೆ ಅವು ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟುಬಿಟ್ಟು ಹೋಗ್ಬೇಕವು. ತಮ್ಮ ತಮ್ಮಲ್ಲೇ ಕಾಂಟ್ರಡಿಕ್ಟ್ ಮಾಡಿಕೊಂಡು, ಓಹೋ ಅದು ಹೆಂಗದ, ಇನ್ನೇನು ಉತ್ತರ ಕೊಡ್ಲಿಕ್ಕೆ ಆಗೋದು, ಇನ್ನೂ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ, ಬಿಟ್ಟು ಹೋಗ್ಬಿಡ್ದ ಅವ. ನೀವು ನೀನು ನಿನ್ನ ಪಾಡಿಗೆ ನಿನ್ನಂತೆ ನೀವುಳು ಬಿಟ್ಟು ಮುಗಿದೈತು. ನಾವೇ ನಾವು ನಾವಾಗಿ ನಮ್ಮ ಕೈಯಿಂದ ಬೆಳೆಸಿಕೊಂಡಂತಹ ಈ ಇಂದ್ರಜಾಲ, ಈ ಮಾಯಾಜಾಲ ನಾವೇ ಕತ್ತರಿಸ್ಕೋಬೇಕು. ಪ್ರಮಾಣಗಳು ಏನು ಮಾಡ್ತವೆ, ನಿಖರವಾದ ನಿರ್ಣಯವನ್ನು ನಿರ್ಣಯಿಸಲಿಕ್ಕಾಗಿ ನಮಗೆ ಅವಕಾಶ ಮಾಡಿಕೊಡ್ತವೆ. ವಾ ಇಲ್ಲಿ ಹಿಂಗೆ ಹೇಳಿದಾರಲ್ಲೋ, ಓ ಇಲ್ಲಿ ಹೀಗೆ ಹೇಳಿದಾರಲ್ಲೋ, ಹೌದಲ್ಲ, ಪರ್ಫೆಕ್ಟ್ ಆಗಿದೆಲ್ಲ, ಅದು ಸಂಬಂಧ ಇಲ್ಲ ಬಿಡು, ಇದು ಸಂಬಂಧ ಇಲ್ಲ ಬಿಡು. ಯಾವುದೇ ವಿಷಯ ಬರಲಿ ಅದೇ ಬ್ರಹ್ಮಚಿಂತನೆಯಲ್ಲಿ ಮುಕ್ತಾಯ ಆಗೋ ಹಾಗೆಯೇ ನಿಧಿಧ್ಯಾಸನ ಮಾಡಬೇಕು. ಟಕ್ ಟಕ್ ಟಕ್ ಟಕ್ ಟಕ್ ಅಂತ ಅದು ಟಿಕ್ ಆಗ್ತಾ ಹೋಗ್ಬೇಕು. ನಾವು ಹಾಗೆ ಮಾಡೋದಿಲ್ಲ, ಪಾರ್ಟ್ ಬೈ ಪಾರ್ಟ್ ಎನ್ಕ್ವೈರಿ ಮಾಡಿ, ಪಾರ್ಟ್ ಬೈ ಪಾರ್ಟ್ ಉತ್ತರ ಹುಡುಕಿ, ಪಾರ್ಟ್ ಬೈ ಪಾರ್ಟ್ ಬಿಟ್ಬಿಡ್ತೇವೆ. ನಾನು ಕೇಳ್ತೀನಿ ಯಾಕೆ ಬಿಡಬೇಕು ಅಂತ ಕೇಳ್ತೀನಿ ನಾನು. ಈವನ್ ವೇದಾಂತಿಗಳು ಕೂಡ ಲೆಕ್ಚರ್ ಮಾಡುವಾಗ ಅಕ್ಕಪಕ್ಕ ಇರುವಂಥ ಈ ವಿಷಯಗಳನ್ನು ತೊಗೊಂಡು ಬರೋದಿಲ್ಲ. ಇವೆಲ್ಲ ನಾ ತೊಗೊಂಡು ಬರ್ತಾ ಇರೋದ್ರಿಂದ ಕೆಲವು ಸಲ ಸೈಕೊಲಾಜಿಕಲ್ ತೊಗೊಂಡ್ಬರ್ತೀನಿ, ಕೆಲವು ಸಲ ಇಮೋಷ್ನಲ್ ತೊಗೊಂಡ್ಬರ್ತೀನಿ, ಕೆಲವು ಸಲ ವ್ಯಾವಹಾರಿಕವಾಗಿ ತೊಗೊಂಡ್ಬರ್ತೀನಿ, ಕೆಲವು ಸಲ ಈ ಪ್ರಕಾರ ತಗೊಂಡು ಬರ್ತಾ ಇರೋದ್ರ ಕ್ಲಾಸು ಮುಂದೆ ಹೋಗೋದಿಲ್ಲ. ಬಟ್ ನನಗೆ ತರದೇ ಇರ್ಲಿಕ್ಕೆ ಆಗೋದಿಲ್ಲ. ಎವ್ರಿ ಕ್ಲಾಸ್ ನಾನು ಅಂದಿರ್ತೀನಿ, ನಾಳೆ ನಾ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ನೀವು ಇರ್ತಿರೋ ಗೊತ್ತಿಲ್ಲ, ಇವತ್ತು ಜ್ಞಾನ ಹಾಕೊಳ್ಬೇಕು ಇಲ್ಲಿಂದ. ಇವತ್ತಿಂದ ಇವತ್ತ ಜ್ಞಾನ ಆಗಿ ಹೋಗ್ಬೇಕು ನೀವು. ಸರಿಯೇ ತಪ್ಪ ನಂಗೆ ಗೊತ್ತಿಲ್ಲ, ಇದು ನನ್ನ ಮನೋಭಾವನ, ಇದು ನನ್ನ ಕ್ರಮ. ನಿನ್ನನ್ನು ನಿನ್ನ ಜೊತೆಗೆ ನಿನ್ನಂತೆ ನಿಲ್ಲಿಸಲಿಕ್ಕೆ ನಾನು ಅಸಮರ್ಥನಾಗಿದ್ದರೆ ಇಲ್ಲಿ ಕೂಡಬಾರ್ದು. ಸ್ವರೂಪದಿಂದ ಸಹಜವಾದ ಸ್ಥಿತಿಯಲ್ಲಿ ನಾನು ಉಳಿದಿರಬೇಕು, ನಿಮ್ಮನ್ನು ಉಳಿಸ್ಬೇಕು. ಓಂ ಶಾಂತಿ ಹೇಳಬೇಕ, ಎದ್ದು ಹೇಳಬೇಕ, ಮುಂದೆ ನಾರಾಯಣ ಮುಗಿದಾಯ್ತು. ಏನೋ ಸಾಯಂಕಾಲ ಇನ್ನೊಂದು ಕ್ಲಾಸ್ ಸಿಕ್ತು ಅಂದ್ರೆ ಈಶ್ವರ ಅನುಗ್ರಹ ಅನ್ಕೋಬೇಕು, ಮತ್ತೊಂದು ಕ್ಲಾಸ್ ಸಿಕ್ತು. ಟು ದಿ ಪಾಯಿಂಟ್ ಮಾತಾಡ್ತೀನಿ, ಮಾತಾಡೋದ್ರ ನಾನು ಹೇಳೋದಿಲ್ಲ. ಟು ದಿ ಪಾಯಿಂಟ್ ಅದು ಎಷ್ಟು ಅದೆಷ್ಟು ಮಾತಾಡ್ತೀನಿ, ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ. ಅದನ್ನು ತೊಗೊಂಡು ಹೋಗಿ ದಡ ಮುಟ್ಟಿಸಿ ಹಾಂ ಮುಂದಿಷ್ಟು ಮುಂದಿನ ಭಾಷೆ ತಗೊಳಪ್ಪ ಅಂತ. ನನ್ನ ಅರ್ಥ ಪ್ರಕಾರ ಟೀಚಿಂಗ್ ಅಂದ್ರೆ ಹಂಗಿರ್ಬೇಕು ನೋಡ್ರಿ, ಇಲ್ಲದೆ ಹೋದ್ರೆ ಟೀಚಿಂಗ್ ಮಾಡ್ಬೋದು. ಆಯ್ತಲ್ಲ ವಾಚಾರಂಭಣ. ಎಲ್ಲೋ ವಾಚಾರಂಭಣ. ಓಕೆ. ಸಚ್ಚೇತ ನ ಜಾಯತೆ ಸತ್ವಾತ್ ಮೃತ್ ಪಿತ್ರಾದಿವತ್ ಯದಿ ಅಸತ್ ತಥಾಪಿ ನ ಜಾಯತೆ. ಈ ಮತ್ತೆ ಅಲ್ಲಿ ಬರ್ತಾರೆ, ಈಗ ಸತ್ತಿನಿಂದ ಅಸತ್ತಿನಿಂದ ಸದಸತ್ತಿನಿಂದ ಮೂರು ಮುಗಿಸಿದ್ರು, ಇನ್ನು ಮೂರು ಉಳಿದಾರೆ. ಈ ಈ ಆರಕ್ಕೂ ಉತ್ತರ ಕೊಟ್ಟಾಗ ಹುಟ್ಟು ಎನ್ನುವುದೇ ಇಲ್ಲ ಅಂತ ಸಿದ್ಧವಾಗ್ತದೆ. ಓಹ್ ಗೊತ್ತಾಯ್ತಲ್ಲ, ಹುಟ್ಟು ಅನ್ನೋದಿಲ್ಲ, ಎಲ್ಲ ಮಿಥ್ಯ ಗೊತ್ತಾಯ್ತಲ್ಲ, ಆಗೋದಿಲ್ಲ. ಕೂಡಬೇಕ, ಮತ್ತೆ ಚಿಂತನೆ ಮಾಡಬೇಕ, ತಿಳಿದಿದ್ರು ಅದನ್ನು ಮತ್ತೆ ತಿಳ್ಕೊಳಿಕ್ಕಬೇಕ. ಭಾಷ್ಯಕ್ರಮ ನೋಡ್ರಿ, ಈಗ ಈ ಮಾತುಗಳನ್ನು ಹೇಳುವ ಪೂರ್ವದಲ್ಲಿ ಈ ಮುಂಚಿತವಾಗಿ ಅನೇಕ ಪ್ರಕರಣಗಳಲ್ಲಿ ಇಂಥ ವಿಷಯಗಳು ಬಂದಾವೆ. ಮುಗಿದು ಹೋತಲ್ಲ ಸ್ವಾಮೀಜಿ, ಎಲ್ಲ ಬ್ರಹ್ಮಮಯ ಆಗುತ್ತೆ, ಮತ್ತೆ ಇನ್ನೇನು ಮತ್ತೆ ಯಾಕೆ? ಯಾವಾಗ ಏನು ಸಂದೇಹಗಳು, ಏನು ಕಷಾಯಗಳು, ಏನು ಕಲ್ಮಶಗಳು ಯಾವಾಗ ಚಿಗುರು ಉಳಿತಾವೆ ಗೊತ್ತಿಲ್ಲ. ಪೂರ್ವ ಅನುಭವಗಳ ಸಾರ ಎಷ್ಟಿದೆಯೋ ಇದು ಜಂಕ್ ಗೊತ್ತಿಲ್ಲ. ಅದಕ್ಕೆ ಪುನಃ ಮತ್ತೆ ಚಿಂತನೆ ಮಾಡ್ತೀನಿ, ನೀಗೇನು ಕಳ್ಕೋಬೇಕಾಗಿದೆ? ನಿನ್ನ ಬಗ್ಗೆ ನೀನು ಆನಂದಿಸ್ತಾ ಇದೀಯಾ? ಆನಂದಿಸ್ತಾ ಇರು ಅಷ್ಟೇ. ಚಿಂತನೆ ಮಾಡಲಿಕ್ಕೆ ಯಾರು ನಕಾರ ಮಾಡ್ತಾರೆ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಇದು ನೀ ಚಿಂತನೆ ಮಾಡೋಂಗಿಲ್ಲ ಅಂದ್ರೆ ನೀ ಏನು ಮಾಡ್ತೀಯಪ್ಪ? ಹಂಗಾರೆ ಈಗ ಅದೇನು ಮಾಡ್ತೀಯ ಹೇಳು. ನ್ಯೂಸ್ ಪೇಪರ್ ಓದ್ತೀನಿ ಅಂತ. ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನ್ಯೂಸ್ ಪೇಪರ್ ಓದ್ತೀನಿ. ಅಲ್ಲಿ ಏನು ಮಾಡ್ತೀವಿ? ಅದೇ ಅವು ಮೂರು ಹೇಳ್ತಾರೆ ಈಗ. ಸತ್ಚೇತ ನ ಜಾಯತೆ, ಇದ್ದದ್ದೇ ಆಗಿದ್ದಲ್ಲಿ ಅದಕ್ಕೆ ಹುಟ್ಟು ಎನ್ನುವುದು ಸಾಧ್ಯವಿಲ್ಲ. ಇದ್ದದ್ದೇ ಆಗಿದ್ದರೆ ಹುಟ್ಟು ಎನ್ನುವುದು ಸಾಧ್ಯವಿಲ್ಲ. ಏಕೆಂದರೆ ಸತ್ವಾದ ಅದು ಇದ್ದದ್ದೇ ಆಗಿದೆ. ಇದು ಮುಂದೆ ಉದಾಹರಣೆ ಕೊಡ್ತಾರೆ. ಮೃತ್ ಪಿತ್ರಾದಿವತ್, ಮಣ್ಣು ಹುಟ್ಟುತ್ತದ, ತಂದೆ ಹುಟ್ಟುತ್ತಾನ? ತಂದೆಯಿಂದ ಮಗ ಹುಟ್ಟುತ್ತಾನೆ, ಪ್ರಶ್ನೆ ಬೇರೆ. ತಂದೆ ಹುಟ್ಟುತ್ತಾನ? ಮಣ್ಣು ಹುಟ್ಟುತ್ತದ, ಮಣ್ಣಿನಿಂದ ಮಡಿಕೆ ಹುಟ್ಟುತ್ತದ. ಓಕೆ, ಮಣ್ಣು ಹುಟ್ಟುತ್ತದ, ಮಣ್ಣಿನಿಂದ ಮಣ್ಣು ಹುಟ್ಟಿತು, ತಂದೆಯಿಂದ ತಂದೆನು ಹುಟ್ಟಿದನು. ನಿನಗಿಂತ ಇವ ಸ್ವಲ್ಪ ಬೆಟರ್, ಮಗನಿಂದ ತಂದೆ ಹುಟ್ಟಿದ ಅಂತ ಹೇಳಿದ್ನಲ್ಲ, ಅವನಿಗಿಂತ ಸ್ವಲ್ಪ ಬೆಟರ್. ಯದಿ ಅಸತ್ ತಥಾಪಿನ ಜಾಯತೆ, ಸತ್ತಿನಿಂದ ಆಗೋಯ್ತಲ್ಲ, ಈಗ ಅಸತ್ ಇಲ್ಲವೇ ಇಲ್ಲವಾಗಿರುವುದರಿಂದ ಹುಟ್ಟಿತು ಅಂತ ಹೇಳಬೇಕು. ಅಸತ್ ಅಂದ್ರೇನು? ಇಲ್ಲವೇ ಇಲ್ಲ. ಅಸತ್ತಿನಿಂದ ಜಾಯತೆ ಹುಟ್ಟಿತು ಅಂತ ಹೇಳಬೇಕು. ಅಂದರೆ ಇದರರ್ಥ ಉದಾಹರಣೆ, ಅಸತ್ವಾದೇವ ಶಶವಿಷಾಣಾದಿವತ್. ಅಸತ್ ಅಂದರೆ ಅದು ಮೊಲದ ಕೊಂಬು. ಮೊಲದ ಕೊಂಬಿನಿಂದ, ಮೊಲದ ಕೊಂಬಿನಿಂದ ಬಾಣಗಳನ್ನು ಸೃಷ್ಟಿಸಿ ಆ ಬಾಣಗಳಿಂದ ಆಕಾಶದ ಹೂಗಳನ್ನು ಉದುರಿಸಲಾಯಿತು. ಅವುಗಳನ್ನು ಭಂಜಪುತ್ರನು ಮಾಲೆಯನ್ನು ಮಾಡಿ ಬ್ರಹ್ಮಚಾರಿಯ ಮಗಳಿಗೆ, ಏನು ಯಾಕೆ ಅಸತ್ತಿನಿಂದ ಏನು ಹುಟ್ಟೋದೇ ಇಲ್ಲ. ಅಸತ್ವಾದೇವ ಶಶವಿಷಾಣಾದಿವತ್. ಉದಾಹರಣೆ ಮುಗಿತಲ್ಲ. ಅಥ ಮೂರನೇದ್ದು ಏನಿದೆ? ಮೂರನೇದ್ದು ಸದಸತ್. ಸದಸತ್ ತಥಾಪಿ ನ ಜಾಯತೆ ವಿರುದ್ಧಸ್ಯ ಏಕಸ್ಯ ಅಸಂಭವಾತ್. ಅತಃ ನ ಕಿಂಚಿತ್ ವಸ್ತು ಜಾಯತೆ ಇತಿ ಸಿದ್ಧಂ. ಸಿದ್ಧವಾಯ್ತು ನೋಡಪ್ಪ. ಏನು? ಸದಸತ್ತಿನಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳ್ತಿರೋ? ಸತ್ತು ಮತ್ತು ಅಸತ್ತು ಇವು ಒಂದಕ್ಕೊಂದು ವಿರುದ್ಧ ಸ್ವಭಾವಗಳು. ಈಗ ಹೋಗ, ಹಲ್ ತಿಕ್ಕೊಂಬ, ಹೋಗ. ಕ್ಯಾಮಾರಿದ ತಿಂತಾವ ಅದೇ ನಾವೇ ಹಾಕೊಟ್ಟೇವೆ ನೋಡಿ ಬಹುಶಃ ಕಿಂಚ. ಆಯ್ತಾ? ಸೊ ಇವರು ಏನಾದರೂ ಕಿಂಚಿತ್ ವಸ್ತು ನ ಜಾಯತಿ ಇತಿ ಸಿದ್ಧಂ. ವಸ್ತು ಅನ್ನುವಂಥದ್ದು ಹುಟ್ಟೇ ಇಲ್ಲ ಅನ್ನೋದು ಸಿದ್ಧವಾಯಿತು. ಮೊದಲಿನ ಮೂರು, ನಂತರದ ಮೂರು, ಆರು ಪ್ರಕಾರಗಳಿಂದ ವಿಚಾರ ಮಾಡಿದರೂ ಕೂಡ ವಸ್ತುವಿಗೆ ಹುಟ್ಟು ಎನ್ನುವಂಥದ್ದು ಆಗಿಯೇ ಇಲ್ಲ. ಯಶಾಂ ಪುನಃ ಜನಿರೇವ ಜಾಯತೆ ಇತಿ ಕ್ರಿಯಾಕಾರಕ ಫಲ ಏಕತ್ವಂ ಅಭ್ಯುಪಗಮ್ಯತೆ ಕ್ಷಣಿಕತ್ವಂ ಚ ವಸ್ತುನಃ ತೇ ದೂರತ ಏವ ನ್ಯಾಯ ಅಪೇತಃ ಇದಂ ಇತ್ಥಂ ಇತಿ ಅವಧಾರಣ ಕ್ಷಣಾಂತರ ಅನವಸ್ಥಾನಾತ್ ಅನನುಭೂತಸ್ಯ ಸ್ಮೃತಿ ಅನುಪಪತ್ತೇಶ್ಚ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಶ್ರೀ ದಯಾನಂದ್ ಜೀ. ಓಂ.